64 ವಿದ್ಯಾರ್ಥಿಗಳು ವಿವಿಧ ಪರಿಕಲ್ಪನೆಗಳನ್ನು ಆಧರಿಸಿದ ವರ್ಣರಂಜಿತ ಉಡುಪು ವಿನ್ಯಾಸ ಪ್ರದರ್ಶಿಸುತ್ತಾ ಆಕರ್ಷಕ ಹಾವಭಾವಗಳ ಬಿಂಕದ ನಡಿಗೆಯ ಮೂಲಕ ಸಭಿಕರನ್ನ ಬೆರಗುಗೊಳಿಸಿದರು. ಅಲ್ಪಸಂಖ್ಯಾತರ ಆರ್ಥಿಕ ಮತ್ತು ಭೌತಿಕ ಪ್ರಗತಿಯನ್ನು ಸಾಧಿಸಲು ವಿವಿಧ ಇಲಾಖೆಗಳಲ್ಲಿ ಸರ್ಕಾರದಿಂದ ನೀಡಲಾಗುತ್ತಿರುವಂತಹ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಆತ್ಮೀಯ ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ನೀವು ಆಲಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ದಿನದ ಮಟ್ಟಿಗೆ ಹೈಕೋರ್ಟ್ ತಡೆ. ಸಾರಿಗೆ ನೌಕರರ ಎಲ್ಲ ಅಹವಾಲುಗಳನ್ನು ಮಾತುಕತೆ ಮೂಲಕ ಬಗೆಹರಿಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ. ಶಿಬು ಸೊರೇನ್ ನಿಧನ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಭಟನೆ ಇದೇ 8ಕ್ಕೆ ಮುಂದೂಡಿಕೆ. ಮಾವುತರು, ಕಾವಾಡಿ ಹಾಗೂ ಅರಣ್ಯ ಸಿಬ್ಬಂದಿಗೆ ಅರ್ಜುನ ಆನೆ ಹೆಸರಿನಲ್ಲಿ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ ಸರಣಿಯ 4ನೇ ಕಾರ್ಯಕ್ರಮ ಕೇಳುವಿರಿ. ಭಾಗವಹಿಸುವವರು ಗೇರು ಸಂಶೋಧನಾ ನಿರ್ದೇಶನಾಲಯದ ತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರು. ಸಂದರ್ಶನವನ್ನು ನಡೆಸಿಕೊಡುವವರು ಸಾವಿತ್ರಿ ಪೂರ್ಣಚಂದ್ರ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ ಸರಣಿಯ ನೂತನ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದ ಆರ್ಥಿಕತೆಯಲ್ಲಿ ವಿಶಿಷ್ಟ ಕೊಡುಗೆ ನೀಡುತ್ತಾ ಬಂದಿರುವ ಗೇರು ಕೃಷಿಯನ್ನು ಜಾಗತಿಕ ಮಟ್ಟದಲ್ಲಿ ವೇಗವರ್ಧನೆಗೊಳಿಸುವ ಮಹತ್ವದ ಕ್ರಾಂತಿಯಲ್ಲಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಪಾತ್ರ ಬಹಳಷ್ಟಿದೆ. ಬಹಳಷ್ಟು ಪ್ರಯೋಗ ಮಾಡುತ್ತಾ ಬಂದಿರುವ ಇದು ಗೇರುವಿನ ಹೊಸ ತಳಿಗಳನ್ನು ಸಹ ಕೃಷಿಕರಿಗೆ ಕೊಟ್ಟಿದೆ. ಇಂದಿನ ಈ ಸಂಚಿಕೆಯಲ್ಲಿ ಇವೆಲ್ಲದರ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ನಮ್ಮದು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾಹಿತಿ ನೀಡಲು, ನಮ್ಮ ಜೊತೆ ಮಾತನಾಡಲು ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಈರದಾಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸಲಿದ್ದಾರೆ ಸಾವಿತ್ರಿ. ನಮಸ್ಕಾರ ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿ ಡಾಕ್ಟರ್ ಈರದಾಸಪ್ಪ ಅವರು. ಡಾಕ್ಟರ್ ಈರದಾಸಪ್ಪ ಅವರು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯವು ನೂತನವಾಗಿ ಅಭಿವೃದ್ಧಿಪಡಿಸಿರುವ ವಿವಿಧ ತಳಿಗಳ ಕುರಿತಾಗಿ ಮಾತನಾಡುತ್ತಾರೆ. ಸಂಸ್ಥೆಯಲ್ಲಿ ಈವರೆಗೆ ಕೆಲವು ತಳಿಗಳನ್ನು ಪರಿಚಯಿಸಲಾಗಿತ್ತು, ಆದರೆ ಇದೀಗ ನೂತನವಾಗಿ 5 ಗೇರು ತಳಿಗಳನ್ನು ಪರಿಚಯಿಸಲಾಗಿದೆ. ಈ ಕುರಿತು ಅವರು ನಮಗೆ ತಿಳಿಸಿಕೊಡಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ನೂತನ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀರಿ. ಇದರ ಹಿಂದಿನ ಉದ್ದೇಶ ಅಥವಾ ಕಾರಣಗಳು ಏನು ಅಂತ ಹೇಳ್ಬೋದಾ? ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿ ಹೊಸದಾಗಿ ತಳಿಗಳ ಅಭಿವೃದ್ಧಿಯ ಉದ್ದೇಶ ಇಷ್ಟೇ. ಈ ಮೊದಲು ನಮ್ಮಲ್ಲಿ ಬಿಡುಗಡೆಗೊಳಿಸಿರ್ತಕ್ಕಂಥ ತಳಿಗಳಾದ NRCC ಸೆಲೆಕ್ಷನ್ 2 ಮತ್ತು ಭಾಸ್ಕರ ಎಂಬ ಎರಡು ತಳಿಗಳು ನಮ್ಮಲ್ಲಿ ಪ್ರಚಲಿತದಲ್ಲಿವೆ. ನಾವು ಹೊಸ ತಳಿಗಳ ಅಭಿವೃದ್ಧಿ ಮಾಡಬೇಕಂತ ಹೊರಟಿದ್ದು ಏನಕ್ಕಪ್ಪ ಅಂತಂದರೆ, NRCC ಸೆಲೆಕ್ಷನ್ 2 ಎಂಬ ತಳಿ ಅದು ಬೇಗನೆ ಹೂ ಬರ್ತದೆ, ತುಂಬ ಹೂ ಬಿಡ್ತದೆ, ಕೆಲವೇ ಸಮಯದಲ್ಲಿ ಬೀಜಗಳನ್ನು ಕೊಡ್ತದೆ. 2 ತಿಂಗಳ ಅಷ್ಟರಲ್ಲಿ ನಾವು ಅಕ್ಟೋಬರ್ ನವಂಬರಲ್ಲಿ ಹೂ ಬಿಟ್ಟು ನಮಗೆ ಜನವರಿ ಫೆಬ್ರವರಿಗೆ ಎಲ್ಲ ಬೀಜವನ್ನು ಮುಗಿಸಿರುತ್ತೆ ಕೊಯ್ಲು. ಆದರೆ ಆ ತಳಿ ಈ ಒಂದು ಪೆಸ್ಟ್ ಇದೆ, ಒಂದು ಇನ್ಸೆಕ್ಟ್ ಪೆಸ್ಟ್ ಗೇರುವಿನಲ್ಲಿ, ಚಹಾ ಸೊಳ್ಳೆ ಅಂತೇಳಿ, ಟೀ ಮಸ್ಕಿಟೋ ಬಗ್, ಚಹಾ ಸೊಳ್ಳೆ, ಅದು ಈ ತಳಿಯಲ್ಲಿ ಹೆಚ್ಚು ಬಾಧೆಗೆ ಒಳಗಾಗುತ್ತೆ ಈ ತಳಿ. ಹಾಗಾಗಿ ಮತ್ತು ಅದರ ಜೊತೆಗೆ ಈ ಹಣ್ಣು, ನಮ್ಮ ಗೇರು ಹಣ್ಣು ಏನು ಬರ್ತದೆ ಅದು ಇದರಲ್ಲಿ ಕ್ರ್ಯಾಕ್ ಆಗ್ತದೆ, ಬ್ರೇಕ್ ಆಗಿ ಅದರಲ್ಲಿ ಹಣ್ಣಿನಲ್ಲಿ ರಸ ಸೋರ್ತದೆ. ಆವಾಗ ಬೇರೆ ಇನ್ಫೆಕ್ಷನ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಆಗ ಹಣ್ಣು ಉಪಯೋಗಕ್ಕೆ ಬರೋದಿಲ್ಲ, ಮತ್ತು ಆ ಹಣ್ಣಿನ ರಸದಿಂದ ಬೀಜದ ಕ್ವಾಲಿಟಿ ಹಾಳಾಗುತ್ತೆ. ಸೊ ಇದು ಒಂದು ಅದರ ಒಂದು ತೊಂದರೆ ಆ ತಳಿಯಲ್ಲಿ ತೊಂದರೆ. ಮತ್ತು ಹೊಸ ತಳಿಗಳಿಗೆ ಹೋಲಿಸಿದರೆ ಇಳುವರಿ ಅದಕ್ಕಿಂತ ಸ್ವಲ್ಪ ಕಡಿಮೆ. ಇದರಲ್ಲಿ ಒಳ್ಳೆಯ ಗುಣಗಳಿದ್ದಾವೆ, ಬೀಜ ದೊಡ್ಡ ಬೀಜ 9 ಗ್ರಾಮ್, ಒಂದು ಬೀಜ 9 ಗ್ರಾಮ್ ತೂಗುತ್ತೆ, ಆದರೂ ಈ ನಾ ಹೇಳಿದ ನ್ಯೂನತೆಗಳು ಇದೆ, ಸ್ವಲ್ಪ ಇದೆ. ನಂತರ ಇನ್ನೊಂದು ಭಾಸ್ಕರ ತಳಿ ಅಂತ ಇದೆ, ಇದು ಈಗಲೂ ಸಹ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ರೈತರಲ್ಲಿ, ಎಸ್ಪೆಷಲಿ ನಮ್ಮ ಕರಾವಳಿ ಭಾಗದಲ್ಲಿ ಈ ತಳಿ ತುಂಬ ಹೆಸರುವಾಸಿಯಾಗಿ ಮತ್ತು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ ಭಾಸ್ಕರ ತಳಿ. ಈ ತಳಿ ಈ ಚಹಾ ಸೊಳ್ಳೆಯ ಬಾಧೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಗುಣವನ್ನು ಹೊಂದಿದೆ. ಕಾರಣ ಇಷ್ಟೇ, ಇದು ಹೂ ಬಿಡುವ ಸಮಯ, ಚಿಗುರು ಒಡೆಯುವ ಸಮಯ ಸ್ವಲ್ಪ ನಮ್ಮ ಈ ಚಹಾ ಸೊಳ್ಳೆಯ ಸಂಖ್ಯೆಗಳು ಇರುವಾಗ ಇದು ಈ ಕೆಲಸವನ್ನು ಮಾಡೋದು, ಅಂದರೆ ಚಿಗುರು ಒಡೆಯೋದಾಗಲಿ ಹೂ ಬಿಡುವ ಕೆಲಸನ ಮಾಡೋದು. ಇದು ಸ್ವಲ್ಪ ಲೇಟಾಗಿ ಹೂ ಬಿಡ್ತದೆ, ಡಿಸೆಂಬರ್ ಜನವರಿಯಲ್ಲಿ ಹೂ ಬಿಡ್ತದೆ. ಹಾಗಾಗಿ ಈ ಚಹಾ ಸೊಳ್ಳೆಯ ಒಂದು ತೊಂದರೆಯಿಂದ ಸ್ವಲ್ಪ ಮುಕ್ತವಾಗಿ ಎಸ್ಕೇಪ್ ಆಗಿ, ಹಾಗಾಗಿ ಅದರ ಜೊತೆಗೆ ಇದರ ಒಂದು ಏನು ಬೀಜ ಬಿಡುವೆ ಗೊಂಚಲು ಏನಿದೆ ತುಂಬಾ ಅಧಿಕ, ಒಂದೊಂದು ಗೊಂಚಲಲ್ಲಿ ನಮಗೆ ಹೆಚ್ಚು ಬೀಜಗಳು ಸಿಗ್ತದೆ ಭಾಸ್ಕರ ತಳಿ. ಇದು ಒಂದು 7 ಗ್ರಾಮ್ ಒಂದು ಬೀಜ, 7.4 ಗ್ರಾಮ್ ಒಂದು ಬೀಜ ತೂಗುತ್ತೆ. ಸೊ ಒಳ್ಳೆಯ ತಳಿನೇ, ಈಗಲೂ ಒಳ್ಳೆಯ ತಳಿಯೇ. ಆದರೆ ಈಗ ನಾವು ನೂತನ ತಳಿಗಳು ಉದ್ದೇಶ ಪಡಿಸೋಕೆ ಏನಕ್ಕಪ್ಪ ಅಂದರೆ, ಈಗ ನೀವು ದೊಡ್ಡ ಬೀಜ ತಳಿಗಳು, ಉದಾಹರಣೆಗೆ ದೊಡ್ಡ ಬೀಜ ತಳಿಗಳಿಗೆ ನಾವು ಅಭಿವೃದ್ಧಿಗೊಳಿಸಬೇಕಂತ ಪ್ರಯತ್ನ ಮಾಡಿದ್ವಿ. ದೊಡ್ಡ ಬೀಜ ತಳಿಗಳಂದರೆ 12 ಗ್ರಾಮು ಅಥವಾ 13 ಗ್ರಾಮ್ ಬೀಜ ತೂಗುವಂಥ ತಳಿ ಒಂದು ಬೀಜ. ಅದಕ್ಕೆ ಏನಂದರೆ ಅದು ಈ ಮಾರ್ಕೆಟಲ್ಲಿ ಕ್ಯಾಶು ಫ್ಯಾಕ್ಟ್ರಿ ಅಥವಾ ಕ್ಯಾಶು ಪ್ರೊಸೆಸರ್ ಅವರು ರೈತರಿಂದ ಖರೀದಿ ಮಾಡುವಾಗ ಅವರು ನಟ್ ಕೌಂಟ್ ಪರ್ KG, ಒಂದು KG ಎಷ್ಟು ಬೀಜ ಬರ್ತದೆ ಅದನ್ನು ನೋಡಿ ಅವರಿಗೆ ರೇಟ್ ಕೊಡ್ತಾರೆ. ಸೊ ಅದು ಬಹಳ ಮುಖ್ಯವಾಗ್ತದೆ. ಆವಾಗ ಈ ಭಾಸ್ಕರ ಆಗ್ಬೋದು, NRC ಸೆಲೆಕ್ಷನ್ 2 ಆಗ್ಬೋದು, ಅವುಗಳು ಸ್ವಲ್ಪ ಒಂದು KG 100 ಮೇಲೆ ಬರ್ತದೆ, 120-130 ಹಾಗೆಲ್ಲ ಬರ್ತದೆ. ಆದರೆ ಈಗ ನೂತನ ತಳಿಗಳು, ದೊಡ್ಡ ಬೀಜದ ತಳಿಗಳು 80 ಹತ್ತಿರ 80 1 ಕಿಲೋಗೆ ಸಿಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ರೇಟ್ ಪರ್ ಕೆಜಿ ರೇಟ್ ರೈತರಿಗೆ ಹೆಚ್ಚು ಸಿಗುವ ಒಂದು ಪ್ರಯತ್ನದಲ್ಲಿ, ಮತ್ತು ಈ ಗೇರುವಿನಲ್ಲಿ ಹೆಚ್ಚು ಖರ್ಚು ಮಾಡೋದಂದರೆ ಕಲ್ಟಿವೇಷನ್ನಲ್ಲಿ ಹಾರ್ವೆಸ್ಟಿಂಗ್ ಅಥವಾ ಕೊಯ್ಲಿಗೆ ಸುಮಾರು 40-50% ಶೇಕಡ ಇದಕ್ಕೆ ಹೋಗ್ತದೆ ಖರ್ಚು. ಅದು ಇದರಲ್ಲಿ ಈ ದೊಡ್ಡ ಬೀಜದ ತಳಿಗಳ ಉಪಯೋಗ ಏನಪ್ಪ ಅಂತಂದರೆ, ಕಡಿಮೆ ಸಮಯದಲ್ಲಿ ಕಡಿಮೆ ಲೇಬರನ್ನು ಬಳಸಿ ದೊಡ್ಡ ಬೀಜಗಳನ್ನ ಆರಿಸಿಕೊಂಡು ಬಂದರೆ ಆವಾಗ ಏನಾಗುತ್ತೆ, ನಮಗೆ ಅಷ್ಟೇ ತೂಕದ ಸಣ್ಣ ಬೀಜಗಳಿಗಿಂತ ದೊಡ್ಡ ಬೀಜಗಳು ನಮಗೆ ಸಿಕ್ಕಿ ಹೋಗ್ತದೆ, ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ. ಈ ಎಲ್ಲ ಉದ್ದೇಶದಿಂದ ನೂತನ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀರಿ ಸರ್. ಈಗಾಗಲೇ ನಿಮ್ಮ ನಿರ್ದೇಶನಾಲಯದಿಂದ ಸುಮಾರು 5 ತಳಿಗಳು ಹೊಸತಾಗಿ ಪರಿಚಯಿಸಲ್ಪಟ್ಟಿವೆ. ಈ 5 ತಳಿಗಳ ಕುರಿತಾಗಿ ವಿವರಣೆ ನೀಡಿ ಸರ್. ನಮ್ಮ ಗೇರು ಸಂಶೋಧನಾ ನಿರ್ದೇಶದಿಂದ ಭಾಸ್ಕರ ನಂತರ, ಭಾಸ್ಕರ ನಾವು 2006 ಬಿಡುಗಡೆಗೊಳಿಸಿದ್ವಿ, ತದನಂತರ ತುಂಬ ದೀರ್ಘ ಸಮಯದ ನಂತರ ನಾವು ಹೊಸ ತಳಿಗಳನ್ನು ಬಿಡುಗಡೆಗೊಳಿಸಿದ್ದೇವೆ. ಉದಾಹರಣೆಗೆ 2018 ಹೊಸ ತಳಿಯಾದ ನೇತ್ರ ಗಂಗಾ, ನಂತರ 2020 ನೇತ್ರ ವಾಮನ ಅಂತೇಳಿ, 2022 ನೇತ್ರ ಜಂಬೋವನ್ನು, ನಂತರ 2023 ನೇತ್ರ ಉಭಯ, 2024 ಇತ್ತೀಚೆಗೆ ನೇತ್ರ ಜಂಬೋ 2, ಈ ತಳಿ ಈ 5 ತಳಿಗಳನ್ನು ನಾವು ರೈತರಿಗೋಸ್ಕರ ಬಿಡುಗಡೆಗೊಳಿಸಿದ್ದೇವೆ. ಈಗ ಆಲ್ರೆಡಿ ಎಲ್ಲ ನಾವು ಅವುಗಳ ಈ ತಳಿಗಳ ಸಸಿಗಳ ಅಥವಾ ಪ್ಲಾಂಟಿಂಗ್ ಮೆಟೀರಿಯಲ್ ಕಸಿ ಗಿಡಗಳ ಉತ್ಪಾದನೆ ನಮ್ಮಲ್ಲಿ ಆಲ್ರೆಡಿ ಆಗಿದೆ. ಸುಮಾರು ಆಲ್ರೆಡಿ ನಾವು ರೈತರಿಗೆ ಇದನ್ನು ಕೊಟ್ಟಿದ್ದೇವೆ, ಅಂಚೆಯಾಗಿದೆ. ಈ ತಳಿಗಳ ಹೆಸರುಗಳು ತುಂಬ ಕುತೂಹಲಕಾರಿ. ಈಗ ಹೇಳಿ ಸರ್, ನೇತ್ರಗಂಗಾ ಅಂತ ಹೆಸರಿಟ್ಟಿದ್ದೀರಿ, ಈ ತಳಿಯ ವಿಶೇಷತೆ? ತಳಿಗಳ ಹೆಸರು ನಾವು ಮೊದಲು ನೀವು ನೋಡಿದರೆ NRCC ಸೆಲೆಕ್ಷನ್ 2 ಅಂತ ಇತ್ತು, ಆಮೇಲೆ ಭಾಸ್ಕರ ಅಂತ ಇತ್ತು. NRCC ಅಂತಂದರೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಸೆಲೆಕ್ಷನ್, ಸೋರಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಕ್ಯಾಶ್ಯೂ. ಅದನ್ನು ನಾವು ನಮ್ಮ ಇನ್ಸ್ಟಿಟ್ಯೂಟ್ ರೀನೇಮ್ ಆಗಿ 2009 ಡೈರೆಕ್ಟ್ರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಆಯಿತು. ಆಗ ನಮಗೆ ಒಂದು ತಳಿಗಳ ಒಂದು ನೇಮಿಂಗ್ ಹೆಸರು ಇಡುವಿಕೆಗೆ ಒಂದು 2 ಸ್ಟಿಕ್ ಒಂದು ಬೇಕು. ಆವಾಗ ನಾವು ಕಂಡುಕೊಂಡಿದ್ದೇನೆಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಅದು ನಮ್ಮ ಸುತ್ತಮುತ್ತಲಿನ. ಇಲ್ಲಿ ನಮ್ಮ ಹತ್ತಿರದಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ, ಸೊ ಅದನ್ನು ಒಂದು ಪ್ರಿಫಿಕ್ಸ್ ಆಗಿ ಇಟ್ಕೊಂಡು ನೇತ್ರ ಅಂತ ಪ್ರಿಫಿಕ್ಸ್ ಇಟ್ಕೊಂಡು ನೇತ್ರ ಗಂಗಾ, ನೇತ್ರ ಜಂಬೋ 1, ನೇತ್ರ ಜಂಬೋ 2. ಜಂಬೋ ಏನು ತೋರಿಸುತ್ತೆ ಅಂದರೆ ಜಂಬೋ ಅಂದರೆ ದೊಡ್ಡ ಬೀಜ, ಗಂಗಾ ಬಿಡಿ ಗಂಗಾದಲ್ಲಿ ಸೂಚಿಸೋದಿಲ್ಲ, ಆದರೆ ಜಂಬೋ ಅಂತ ಒಂದು ಹೆಸರಿನಲ್ಲಿ ಜಂಬೋ ಅಂದರೆ ದೊಡ್ಡ ಬೀಜ, ದೊಡ್ಡ ಗಾತ್ರದ ಬೀಜ. ಹಾಂ, ಉಭಯ ಅಂತ ಬಂದರೆ ಎರಡು ಹಣ್ಣು ಮತ್ತು ಬೀಜ ಎರಡೂ ಗುಣಗಳಿಗೆ ಉಪಯುಕ್ತ ಅಂತ. ವಾಮನ ಅಂದರೆ ಕುಬ್ಜ ತಳಿ ಅಂತ ಅರ್ಥ. ಈಗ ಈ ಹೊಸ ತಳಿಗಳ ವಿಶೇಷತೆಗಳು ಮತ್ತೆ ಯಾವ ಪ್ರದೇಶದಲ್ಲಿ ಹೇಗೆ ಬೆಳಿಬೇಕು, ಹೇಗೆ ಬೆಳೆದ್ರೆ ಇದು ಸೂಕ್ತ, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ದೊಡ್ಡ ಬೀಜ ಗಾತ್ರದ ತಳಿಗಳ ಬಗ್ಗೆ ಹೇಳ್ತೀವಿ. 3 ತಳಿಗಳು ದೊಡ್ಡ ಬೀಜವನ್ನು ಕೊಡ್ತಕ್ಕಂಥ ತಳಿಗಳು, ನೇತ್ರ ಗಂಗಾ, ನೇತ್ರ ಜಂಬೋ 1, ನೇತ್ರ ಜಂಬೋ 2. ಇವುಗಳಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ ಈ ಮೂರರಲ್ಲಿ. ನೇತ್ರ ಗಂಗಾ ಅವು ಈ ನೇತ್ರ ಜಂಬೋ 1 ಮತ್ತು ಜಂಬೋ 2 ಅವೆರಡಕ್ಕಿಂತ ಸ್ವಲ್ಪ ಭಿನ್ನ. ಹೇಗೆ ಅಂತಂದರೆ, ನೇತ್ರ ಗಂಗಾ 2018 ನಾವು ಬಿಡುಗಡೆಗೊಳಿಸಿರ್ತಕ್ಕಂಥ ತಳಿ. ಇದು ಒಂದು ದೊಡ್ಡ ಗೊಂಚಲಿನಲ್ಲಿ ಅವೆರಡು ತಳಿಗಳಿಗೆ ಇನ್ನೂ ಉಳಿದ ಎರಡು ದೊಡ್ಡ ಬೀಜದ ತಳಿಗಳಿಗೆ ಹೋಲಿಸಿದರೆ ಒಂದು ದೊಡ್ಡ ಬಂಚಿನಲ್ಲಿ 10-15 ಅಥವಾ 20-25 ನಾವು ಸಹ ನೋಡಿದೆ ನಮ್ಮ ಎಕ್ಸ್ಪರಿಮೆಂಟಲ್ ಫೀಲ್ಡಲ್ಲಿ. ಗೊಂಚಲಲ್ಲಿ ಕ್ಲಸ್ಟರ್ ಬಿಯರಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಸೊ ಗೊಂಚಲಾಗಿ ಬೀಜವನ್ನು ಕೊಡ್ತದೆ ಇದು. ಮತ್ತು ಇನ್ನೂ ವಿಶೇಷ ಏನಪ್ಪ ಅಂದರೆ ಇದರದ್ದು ಗಿಡಗಳನ್ನು ಕತ್ತರಿಸಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಏನು ಹೇಳ್ತೀವಿ, ಹತ್ತಿರ 4 ಮೀಟರ್ ಅಂತರದಲ್ಲಿ ಇದನ್ನು ಬೆಳೆಸಬಹುದು. ಅಂದರೆ ನಾವು ಪ್ರೂನಿಂಗ್ ಮಾಡ್ತೀವಿ, ಕತ್ತರಿಸೋದಂದ್ರೆ ಪ್ರೂನಿಂಗ್. ಅದನ್ನು ಮಾಡಿದಾಗ ಅದರಲ್ಲಿ ನಮಗೆ ಹೇಗೆ ಬೀಜ ಹೂ ಬೀಜ ಮತ್ತು ಆಗ್ತದೆ. ಆದರೆ ಉಳಿದ ಎರಡು ದೊಡ್ಡ ಗಾತ್ರದ ಬೀಜ ತಳಿಗಳಲ್ಲಿ ಆ ಗುಣ ಇಲ್ಲ, ಅದಿಲ್ಲ. ಇದರಲ್ಲಿ ಸಂಪೂರ್ಣ ಅಂತ ಹೇಳಿಲ್ಲ, ಇದೆ ಇದರಲ್ಲಿ, ಆ ತಳಿಗಳಿಗೆ ಹೋಲಿಸಿದರೆ ಇದರಲ್ಲಿ ಆ ಗುಣ ಇದೆ. ಮತ್ತು ಇದು 12-13 ಗ್ರಾಮ್ ಬೀಜದ ತೂಕ ಒಂದು. ಮತ್ತು ಗ್ರೇಡ್ ಕರ್ನಲ್ ಗ್ರೇಡ್ ಅಂತ ಏನು ಹೇಳ್ತೀವಿ, ಕ್ಯಾಶ್ಯೂ ಕರ್ನಲ್ ಗ್ರೇಡ್ ಬೊಂಡು, ಅದು W 130-150. ಈಗ ನಮ್ಮ ಪ್ರಪಂಚದಲ್ಲಿ ಕ್ಯಾಶ್ಯೂ ಕರ್ನಲ್ ಗ್ರೇಡ್ಸ್ ಹೈಯೆಸ್ಟ್ ಕರ್ನಲ್ ಗ್ರೇಡು ಇರ್ತಕ್ಕಂಥ ಗ್ರೇಡ್ ಯಾವುದಪ್ಪ ಅಂದರೆ W 180. ಅಂದರೆ ಒಂದು 450 ಗ್ರಾಮಲ್ಲಿ, 1 ಪೌಂಡಲ್ಲಿ 180 ಕರ್ನಲ್ಸ್ ನಮಗೆ ಸಿಗ್ತದೆ. ಆದರೆ ಈ ತಳಿಯ ವಿಶೇಷಗಳು ಏನಪ್ಪ ಅಂದರೆ, ಈ ದೊಡ್ಡ ತಳಿಗಳ 3 430 ಗ್ರಾಮಲ್ಲಿ 130-150 ಅಂದರೆ ಒಂದು ಕರ್ನಲ್ 3.5 ಗ್ರಾಮ್ ಅಥವಾ 3.4 ಕರ್ನಲ್ ತೂಕ ಇರ್ತದೆ, ದೊಡ್ಡ ಗಾತ್ರದ ಕರ್ನಲ್ ಕ್ಯಾಶ್ಯೂ ಕರ್ನಲ್. ಹಾಗಾಗಿ ಇದು ಏನಂತ ಹೇಳ್ತೀವಿ, ಇದು ಪ್ರೀಮಿಯಂ ಗ್ರೇಡ್, ಸುಪೀರಿಯರ್ ಗ್ರೇಡ್ ಅಂತ ಹೇಳ್ಬೋದು, ಶ್ರೇಷ್ಠವಾದ ಗ್ರೇಡ್. ಹಾಗಾಗಿ ಇದಕ್ಕೆ ಬೆಲೆ 1 ಕೆಜಿಯ ಬೆಲೆ 1000 ಮೇಲೆ ಇರ್ತದೆ. ಈಗ ಆರ್ಡಿನರಿ W 320 ಅದೇ 1000 ಮೇಲೆ ಹೋಗಿದೆ 1 ಕೆಜಿಗೆ. ಈಗ ಇದರ ಬೆಲೆ 1500 ಮೇಲೆ ಇರ್ಬೋದು ಅಥವಾ 2000 ಹತ್ತಿರ ಇರ್ಬೋದು. ಮಾಲ್ಗಳಲ್ಲಂತೂ ಇದಕ್ಕೆ 2000 ಮೇಲೇ ಇರ್ತದೆ. ನೋಡಲಿಕ್ಕೆ ದೊಡ್ಡ ಕ್ರಿಸ್ಪಿ ಅಂತ ಏನು ಹೇಳ್ತೀವಿ ನಾವು, ಕ್ರಿಸ್ಪಿ ವೈಟ್ ಆಗಿರ್ತದೆ ಕರ್ನಲ್ಲು, ಬಿಳಿಯಾಗಿರ್ತದೆ. ಹಾಂ, ಮತ್ತು ಅದರಲ್ಲಿ TSS ಪ್ರೋಟೀನು ಫ್ಯಾಟ್ ಅದೆಲ್ಲ ಒಳ್ಳೆಯದೇ ಇದೆ. ಅದು ನೇತ್ರಗಂಗಾ ಬಗ್ಗೆ ಹೇಳಿದೆ. ಅದೇ ಜಂಬೋ 1 ಜಂಬೋ 2, ಜಂಬೋ 1 ಬಂದರೆ ಜಂಬೋ 1 ಮತ್ತು ಗಂಗಾಗೆ ನಾವು ಭಿನ್ನ ಹೇಗೆ, ಜಂಬೋ 1 ಸ್ವಲ್ಪ ಕ್ಲೀನ್ ನಟ್ಸನ್ನು ಕೊಡ್ತದೆ ಕಂಪೇರ್ ಟು ಗಂಗಾ. ಅದಕ್ಕೆ ಹೋಲಿಸಿದರೆ ನಮಗೆ ಗೊಂಚಲಲ್ಲಿ ಅಷ್ಟು ಗೊಂಚಲಲ್ಲಿ 10-15 ಬರೋದಿಲ್ಲ, 6-8 ಬರ್ಬೋದು ಒಂದು ಗೊಂಚಲಲ್ಲಿ. ಆದರೆ ಯೂನಿಫಾರ್ಮ್ ನಟ್ಸ್ ಸೈಜಲ್ಲಿ ವೇರಿಯೇಷನ್ ಇರೋದಿಲ್ಲ, ಇದರ ಬೀಜದ ಗಾತ್ರದಲ್ಲಿ ಜಾಸ್ತಿ ವೇರಿಯೇಷನ್ ಇರೋದಿಲ್ಲ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ. ಮತ್ತು ಆ ಗಂಗಾದಲ್ಲಿ ಸ್ವಲ್ಪ ಬೀಜ ಸ್ವಲ್ಪ ಕಪ್ಪಾಗುವ ಮತ್ತು ಶ್ರಿಂಕ್ ಮುಡಿಸ್ಕೊಳ್ಳುವ ಹಾಗೆ ಆಗುವಂಥ ಗುಣ ಐತೆ ಜಾಸ್ತಿ ಗೊಂಚಲಲ್ಲಿ. ಆದರೆ ಇದರಲ್ಲಿ ಅದು ಸಮಸ್ಯೆ ಇಲ್ಲ, ಯೂನಿಫಾರ್ಮ್ ಸೀಡ್ಸ್ ಇರ್ತದೆ ಮತ್ತು ಕಲರ್ ಹಾಗೆ ಮೇಂಟೈನ್ ಮಾಡ್ತದೆ. ಮತ್ತು ಜಂಬೋ 2 ಗಂಗಾ ಹಳದಿ ಬಣ್ಣದ ಹಣ್ಣನ್ನು ಕೊಡ್ತದೆ, ಕ್ಯಾಶು ಹಣ್ಣನ್ನು. ಜಂಬೋವನ್ನು ಕೆಂಪು ಹಣ್ಣು ಕೊಡ್ತದೆ. ಜಂಬೋಟು ಸ್ವಲ್ಪ ಕೆಂಪು ಹಣ್ಣನ್ನ ತರನೇ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ ಜಂಬೋವನ್ ತರನೇ. ಆದರೆ ಇದರಲ್ಲಿ ನಮಗೆ ಏನು ಹೇಳ್ತೀವಿ, ಗೇರೆಣ್ಣೆ ಮತ್ತು ಪ್ರೋಟೀನು, ಅದರಲ್ಲಿ ಜಂಬೋವನ್ನಿಗೆ ಮತ್ತು ಜಂಬೋಟುಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹಾಂ, ಈಗ ನೇತ್ರ ಉಭಯ ಮತ್ತು ನೇತ್ರ ವಾಮನ ಅಂತ ಹೇಳಿದೆ, ಇವುಗಳ ಬಗ್ಗೆ? ನೇತ್ರ ಉಭಯ ಬಗ್ಗೆ ಹೇಳ್ತೀನಿ. ನೇತ್ರ ಉಭಯ ಇದೊಂದು ದ್ವಿಉಪಯೋಗಿ ತಳಿ. ದ್ವಿಉಪಯೋಗಿ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಇಲ್ಲಿಯವರೆಗೆ ನಾವೇನು ದೇಶದಲ್ಲಿ ಅಭಿವೃದ್ಧಿಗೊಳಿಸಿದ ತಳಿಗಳನ್ನ ದ್ವಿಉಪಯೋಗಕ್ಕಾಗಿ ಅವನ್ನ ಪರೀಕ್ಷೆ ಮಾಡಲಿಲ್ಲ, ಅಂದರೆ ಎಕ್ಸ್ಪರಿಮೆಂಟಲಿ ಪರೀಕ್ಷೆ ಮಾಡಲಿಲ್ಲ. ಬಳಸ್ತಾ ಇದ್ದಾರೆ ಹಣ್ಣುಗಳನ್ನು, ನೋ ಡೌಟ್. ಆದರೆ ನಾವಿಲ್ಲಿ ಪರೀಕ್ಷೆ ಮೂಲಕ ಬೀಜದ ಕ್ವಾಲಿಟಿ ಮತ್ತು ಗೇರು ಹಣ್ಣಿನ ಕ್ವಾಲಿಟಿ ಎರಡೂ ಕ್ವಾಲಿಟಿಯನ್ನು ಪರೀಕ್ಷೆ ಮಾಡಿ ಈ ತಳಿಯನ್ನು ಬಿಡುಗಡೆಗೊಳಿಸಿದ್ದೇವೆ. ಬೀಜದ ಕ್ವಾಲಿಟಿ ಮತ್ತು ಹಣ್ಣು ಎರಡು ಕ್ವಾಲಿಟಿ ಭಾಳ ಉತ್ತಮವಾಗಿದೆ. ಬೀಜದ ಕ್ವಾಲಿಟಿ ಬಂದಾಗ ನಮಗೆ ಬೀಜದ ತೂಕ 7.6 ಗ್ರಾಮ್ ಇದೆ, ಮತ್ತು ಹಣ್ಣು 81 ಗ್ರಾಮ್ ಇದೆ, ಮತ್ತು ಹಣ್ಣಿನಲ್ಲಿ ಜ್ಯೂಸು 75% ಇದೆ, ಮತ್ತು TSS ಅಂತ ಏನು ಹೇಳ್ತೀವಿ, ಟೋಟಲ್ ಸಾಲಿಬಲ್ ಸಾಲಿಡ್ಸ್, ಅದು ಶುಗರ್ಸ್ ಅದೆಲ್ಲ ಸೇರಿಕೊಂಡಿರುತ್ತೆ. ಅದು 14.93 ಡಿಗ್ರಿ ಬ್ರಿಕ್ಸ್ ಅಂತ ಹೇಳ್ತೀವಿ. ನಮಗೆ ಎನಿಥಿಂಗ್ ಅಬೌವ್ 10 ಅದಕ್ಕಿಂತ ಜಾಸ್ತಿ ಇದ್ದರೆ TSS ಒಳ್ಳೆಯದು ಅಂತ. ಆದರೆ ಇದರಲ್ಲಿ ಇನ್ನೂ ಹೆಚ್ಚು 14.93 ಡಿಗ್ರಿ ಬ್ರಿಕ್ಸ್ ಇದೆ. ಮತ್ತು ಗೇರೆಣ್ಣೆ 21% ಕೊಡ್ತದೆ ಇದು. ಮತ್ತು ಇದರ ಬೀಜಗಳೇನಿದೆ ಎಲ್ಲ ಯೂನಿಫಾರ್ಮ್, ಮತ್ತು ಅವು ಯಾವುದೇ ಕಲೆ ಇಲ್ಲದ ಕಲೆರಹಿತ ಬೀಜಗಳು. ಮತ್ತು ನೀವು ಒಂದು ಬಕೆಟಿನಲ್ಲಿ ನೀರಿನಲ್ಲಿ ಇವು ಬೀಜಗಳನ್ನ ಹಾಕಿದರೆ 98% ಎಲ್ಲ ಮುಳುಗ್ತದೆ. ಸೊ ಹಾಗಾಗಿ ಇದರ ಕರ್ನಲ್ ಫಿಲ್ಲಿಂಗ್ ಅಂತ ಏನು ಹೇಳ್ತೀವಿ, ಬೀಜ ಒಣ ಕರ್ನಲ್ ಒಳಗಡೆ ಅದು ಚೆನ್ನಾಗಿ ಫಿಲ್ಲಿಂಗ್ ಆಗಿರುತ್ತೆ. ಅದು ನೇತ್ರ ಉಭಯದ ವಿಶೇಷ. ಮತ್ತು ಟ್ಯಾನಿನ್, ಹಣ್ಣನ್ನು ತಿಂದಾಗ ನಮಗೆ ಜಾಸ್ತಿ ಗಂಟಲು ಕೆರೆತ ಆಗುವುದಿಲ್ಲ, ಯಾಕಂದರೆ ಟ್ಯಾನಿನ್ ಅಂಶ, ಗಂಟಲು ಕೆರೆತ ಉಂಟು ಮಾಡುವಂಥ ಟ್ಯಾನಿನ್ ಅಂಶ ಕಡಿಮೆ. ಅದರಲ್ಲಿ 3.43 ಮಿಲಿಗ್ರಾಮ್ ಫಾರ್ 100 ಗ್ರಾಮ್ ವೈಟ್ ಆಫ್ ಕ್ಯಾಶ್ ವ್ಯಾಪಲ್ ಅಷ್ಟಿರ್ತದೆ. ಹಾಗಾಗಿ ಇದು ಒಂದು ವಿಶೇಷ ತಳಿ. ಇಲ್ಲಿಯವರೆಗೆ ಬಿಡುಗಡೆಗೊಳಿಸಿರ್ತಕ್ಕಂಥ ತಳಿಗಳಲ್ಲಿ ದೇಶದಲ್ಲಿ ಇನ್ನೊಂದು ಇದರ ಸ್ಪೆಷಲ್ ಗುಣ ಏನಂದರೆ ಶೆಲ್ಲಿಂಗ್ ಪರ್ಸೆಂಟೇಜ್. ಅಂದರೆ ನಾವು 100 ಕೆಜಿ ಕ್ಯಾಶು ಬೀಜವನ್ನು ನಾವು ಪ್ರೋಸೆಸ್ ಮಾಡಿದಾಗ ನಮಗೆ ಎಲ್ಲ ತಳಿಗಳದ್ದು 30%, 29%, 28% ಶೆಲ್ಲಿಂಗ್ ಪರ್ಸೆಂಟೇಜ್ ಇರ್ತದೆ. ಅಷ್ಟುವರೆಗೂ ನಾವು ಬೊಂಡನ್ನು ತೆಗಿಬೋದು, 28 ಕೆಜಿ 30 ಕೆಜಿ. ಆದರೆ ಇದರಲ್ಲಿ 34.6% ಇದರಲ್ಲಿದೆ ವಿಶೇಷ, ಒಂದು ವಿಶೇಷವಾಗಿ ತಿರುಳು ತೆಗಿಲಿಕ್ಕೆ ಆಗ್ತದೆ ಶೆಲ್ಲಿಂಗ್ ಪರ್ಸೆಂಟೇಜ್ ಅಂತ. ಮತ್ತು ಕರ್ನಲ್ಸ್, ಇದರ ಕರ್ನಲ್ಸು ತುಂಬ ವೈಟಿಶ್, ಬಿಳಿಯಾಗಿದೆ, ಕ್ರಿಸ್ಪಿಯಾಗಿದೆ, ಸ್ವೀಟ್ ಟೇಸ್ಟ್ ಇದೆ ತುಂಬ. ಸೊ ಇವೆಲ್ಲ ವಿಶೇಷ ಗುಣಗಳು ಇದರಲ್ಲಿದೆ. ಮತ್ತು ಗ್ರೇಡ್ ಅಷ್ಟೇ, W210 ಇದೆ, ದಟ್ಸ್ ಆಲ್ಸೋ ಎ ಸುಪೀರಿಯರ್ ಗ್ರೇಡ್ ಅದು ಸಹ. ಮತ್ತು ಇನ್ನೊಂದು ತಳಿ ನೇತ್ರ ವಾಮನ. ಇದು ನೇತ್ರ ವಾಮನ ತಳಿ ಏನಂದರೆ ಇದೊಂದು ಕುಬ್ಜ ತಳಿ, ಡಾರ್ಫ್ ತಳಿ. ಅಂದರೆ ಇದು ಜಾಸ್ತಿ ಎತ್ತರಕ್ಕೆ ಬೆಳೆಯೋದಿಲ್ಲ. ಇದನ್ನು ನಾವು ನಮ್ಮ ಗೇರು ವೈವಿಧ್ಯ ಏನಿದೆ, ತಳಿ ವೈವಿಧ್ಯ ಇದರಲ್ಲಿ ನಮ್ಮಲ್ಲಿ ಏನು ನಾವು ಮೇಂಟೈನ್ ಮಾಡಿದ್ದೆ ನಮ್ಮ ಸಂಸ್ಥೆಯಲ್ಲಿ, ಅದರಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ತಳಿ. ಇದನ್ನು ನಾವು ಏನಕ್ಕೆ ಬಿಡುಗಡೆಗೊಳಿಸಿದ್ವಿ ಅಂದರೆ ಐಡೆನ್ಸಿಟಿ, ಅಂದರೆ 3 ಮೀಟರ್ 3 ಮೀಟರು ಅಥವಾ 4 ಮೀಟರ್ 4 ಮೀಟರು ಅಂಥ ಒಂದು ಅಂತರದಲ್ಲಿ ಈ ಗಿಡಗಳನ್ನು ನೆಟ್ಟು ಗಿಡಗಳನ್ನು ಬೆಳೆಸ್ಬೋದು. ಅದರ ಜೊತೆಗೆ ಇದು ಕಿಚನ್ ಗಾರ್ಡನ್. ಈಗ ಕೆಲವರಿಗೆ ನಾನು ಇದು 2 ಗಿಡ ಹಾಕ್ತೀನಿ, 3 ಗಿಡ ಹಾಕ್ತೀನಿ, ನನಗೆ ಜಾಸ್ತಿ ನನಗೆ ಜಾಗ ಇಲ್ಲ, ಜಮೀನಿಲ್ಲ ನನಗೆ ಅಂತ ಇರ್ಬೋದು. ಆ ಥರದವರಿಗೆ ಕಿಚನ್ ಗಾರ್ಡನ್ ಅವ್ರ ಬ್ಯಾಕ್ ಯಾರ್ಡಲ್ಲಿ ಮನೆ ಹಿಂದೆಗಡೆ ಹಿತ್ತಲಲ್ಲಿ, ಇದರಲ್ಲಿ ಏನಂದರೆ ಇದರಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಕಡಿಮೆ. ಐಡೆನ್ಸಿಟಿಯಲ್ಲಿ ಪ್ಲಾಂಟಿಂಗ್ ಮಾಡಿಕೊಂಡ್ರೆ ಇದರ ಇನ್ನು ಮ್ಯಾನೇಜ್ಮೆಂಟ್ ತುಂಬ ಕಡಿಮೆ, ಜಾಸ್ತಿ ಕತ್ತರಿಸೋ ಅಗತ್ಯ ಇಲ್ಲ. ಯಾಕಂದರೆ ಇದರ ಸ್ಪ್ರೆಡ್ಡು ಅಂದರೆ ಮರದ ಸ್ಪ್ರೆಡ್ಡು ಮತ್ತು ಎತ್ತರ ಜಾಸ್ತಿ ಹೋಗೋದಿಲ್ಲ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಕಡಿಮೆ. ಮತ್ತು ಬೀಜ 5 ಗ್ರಾಮ್ ಇದೆ, ಮೀಡಿಯಂ ಸೈಜ್. W320 ಗ್ರೇಡ್ ಕೊಡ್ತದೆ ಕರ್ನಲ್ಲು. W320 ಅನ್ನೋ ಅಂತಕ್ಕಂಥ ಕರ್ನಲ್ ಗ್ರೇಡು ತುಂಬ ಫಾಸ್ಟಾಗಿ ಮಾರ್ಕೆಟಲ್ಲಿ ಮೂವ್ ಆಗುವಂಥ ಒಂದು ಗ್ರೇಡು. ಇದು ವಾಮನದ ಒಂದು ವಿಶೇಷ. ಈಗ ಇಷ್ಟು ತಳಿಗಳ ಬಗ್ಗೆ ಹೇಳಿದ್ರಿ ಸರ್, ನಮ್ಮ ರೈತರಿಗೆ ಯಾವ ತಳಿ ತುಂಬ ಇಷ್ಟಪಡ್ತಾರೆ ಅವರು? ಇಲ್ಲಿಯವರೆಗೂ ಈಗಲೂ ಸಹ ಈ ಕರಾವಳಿ ಭಾಗದ ರೈತರು ಅವರು ಕೇಳೋದು ಭಾಸ್ಕರ ಕೇಳ್ತಾರೆ, ಭಾಸ್ಕರ ಕೇಳ್ತಾರೆ. ಯಾಕಂದರೆ ಅವರಿಗೆ ಅದರ ಪರಿಚಯ ಇದೆ, ಅಭ್ಯಾಸ ಆಗಿ ಹೋಗಿದೆ. ನಾವು ಈಗ ಅವರ ಮೈಂಡ್ ಸೆಟ್ನ, ರೈತರ ಮೈಂಡ್ ಸೆಟ್ನ ಹೊಸ ತಳಿಗಳು ಅಭಿವೃದ್ಧಿ ಮಾಡಿದೀವಿ ಅಂತ, ಅಂದರೆ ಇನ್ನೋವೇಟಿವ್ ಏನು ಫಾರ್ಮರ್ ಇರ್ತಾರೆ ಅಂಥವರಿಗೆ ಮನದಟ್ಟಣೆ ಮಾಡಿ ಈ ಹೊಸ ತಳಿಗಳನ್ನ ಬೆಳಿ, ದೊಡ್ಡ ಬೀಜದ ಗಾತ್ರದ ಬೀಜಗಳನ್ನು ಬೆಳೀರಿ ಅಂತ ಹೇಳ್ತೀವಿ. ಅದಕ್ಕೆ ರೈತರು ತುಂಬ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಆಲ್ರೆಡಿ ನಮ್ಮ ಹೊಸ ಬೀಜದ ತಳಿಗಳು, ಈ ಹೊಸ ಬೀಜದ ತಳಿಗಳು ಇನ್ನೊಂದು ನಾನು ವಿಶೇಷ ಹೇಳಲಿಲ್ಲ, ನಾನು ವಿಶೇಷತೆ ಕಳೆದ ವರ್ಷ ಆಗಸ್ಟ್ನಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಎರಡು ಹೊಸ ತಳಿಗಳು, ನೇತ್ರ ಗಂಗಾ, ನೇತ್ರ ಜಂಬೋವನ್ನು, ಇವನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಿದರು. ಅದಾದ ನಂತರ ನಮಗೆ ಈ ಗಿಡಗಳ ಜಂಬೋವನ್ನು ಯಾರ ಬಾಯಲ್ಲಿ ಕೇಳಿದರು, ಸರ್ ಜಂಬೋವನ್ನು ಗಿಡಗಳು ನನಗೆ ಬೇಕು ಅಂತ ಇದ್ದಾರೆ. ನಾವು ನಮ್ಮಲ್ಲಿ ಅದನ್ನು ಅವರು ರೈತರು ಕೇಳಿದಷ್ಟು ಗಿಡಗಳ ಒಂದು ಕಸಿ ಉತ್ಪಾದನೆ ಮಾಡಿ ಗಿಡಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಇದನ್ನು ಒಂದು ಲೈಸೆನ್ಸಿಗೆ ಕೊಟ್ಟಿದ್ದೇವೆ, ಒಬ್ಬ ಪ್ರೈವೇಟ್ ನರ್ಸರಿಯವರಿಗೂ ಸಹ ಅವರು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಲಿ ಅಂತೇಳಿ. ಅದೇ ರೀತಿ ಗಂಗವನ್ನು ನಾವು ತಮಿಳುನಾಡಿನ ಒಬ್ಬರೊಬ್ಬ ನರ್ಸರಿ ಪ್ರೈವೇಟ್ ನರ್ಸರಿಗೆ ಲೈಸೆನ್ಸಿಂಗ್ ಕೊಟ್ಟಿದ್ದೇವೆ, ಅವರು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಲಿ ಅಂತೇಳಿ. ಸೊ ಈ ಎರಡು ತಳಿಗಳಿಗೆ ನಮಗೆ ಉತ್ತಮ ರೀತಿಯ ಬೇಡಿಕೆ ಬಂದಿದೆ, ಅದಕ್ಕೆ ನಾವು ಕೊಡ್ತಾ ಇದ್ದೇವೆ. ಈ ದೊಡ್ಡ ತಳಿಗಳಿಗಂತೂ ತುಂಬ ಡಿಮ್ಯಾಂಡ್ ಬಂದಿದೆ. ಅದೇ ರೀತಿ ನಾವು ಉಭಯ ತಳಿನೂ ಅವರಿಗೆ ಮನವರಿಕೆ ಮಾಡಿ ಎರಡೂ ಗುಣಗಳು ಚೆನ್ನಾಗಿದೆ, ಉತ್ತಮವಾಗಿದೆ ಅಂತ ಹೇಳಿದಾಗ ಅವಾಗ ಆ ಗಿಡಗಳನ್ನು ಸ್ವಲ್ಪ ಗಿಡಗಳನ್ನು ತಗೊಂಡೋಗಿ ರೈತರು ನಮಗೆ ನಾವು ಬೆಳಿತೀವಿ ಅಂತ ಹೇಳಿಬಿಟ್ಟು ಕೊಂಡೋಗ್ತಿದ್ದಾರೆ. ಕೆಲವೇ ಕೆಲವು ರೈತರು ವಾಮನ ತಳಿಯನ್ನು ಸಹ ಆಯಿತು ಸರ್ ನಾನು ಇದನ್ನು ನನಗೆ ನನ್ನ ಹಿತ್ತಲಲ್ಲಿ ನಾನು ಬೆಳ್ಕೋತೀನಿ ಹಾಕೋತೀನಿ ಅಂತ ಅದನ್ನು ಸಹ ಕೊಂಡು ಹೋಗಿ ಬೆಳೀತಾ ಇದೆ. ಒಳ್ಳೆ ಸರ್, ನೀವು ಹೇಳಿದ ಈ ನೇತ್ರ ವಾಮನ ಅದು ಕೂಡ ತುಂಬ ಈಗ ಪರಿಚಿತ ಆಗಿರುವಂಥ ತಳಿ. ಯಾವುದು ಗೇರು ತಳಿಗಳು ಅಥವಾ ಗೇರು ಗಿಡಗಳನ್ನು ಕೊಳ್ಳುವುದರಲ್ಲಿ ಕೂಡ ಒಂದು ದೊಡ್ಡ ಕ್ರಾಂತಿ ಉಂಟಾಗಿದೆ ಅಂತ ನೀವು ಹೇಳಿದ ಮಾತುಗಳಲ್ಲಿ ಗೊತ್ತಾಯ್ತು ಸರ್. ಈಗ ಈ ತಳಿಗಳ ವಿಶೇಷತೆಗಳು ಇದರ ಬಗ್ಗೆ ಒಂದಷ್ಟು ತಿಳಿಸಿದ್ರೆ, ಮತ್ತೆ ಯಾವ ಪ್ರದೇಶದಲ್ಲಿ ಹೇಗೆ ಬೆಳಿಬಹುದು, ಹೇಗೆ ಬೆಳೆದ್ರೆ ಸೂಕ್ತ, ಹಾಗೂ ಈ ನೂತನ ತಳಿಗಳನ್ನು ನೆಟ್ಟು ಪೋಷಿಸುವ ಕ್ರಮ ಹೇಗೆ ಇತ್ಯಾದಿ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮ್ಮ ರೈತರಿಗೆ. ಗೇರು ತಳಿಗಳನ್ನು ನಾವು ಮೊದಲನೇದಾಗಿ ಗಿಡಗಳನ್ನು ಎಲ್ಲಿಂದ ಯಾವ ತಳಿ ನಾನು ಬೆಳಿಬೇಕು, ಆ ತಳಿಯ ಗಿಡಗಳು ಎಲ್ಲಿ ಸಿಗ್ತದೆ ಅನ್ನೋದು ರೈತರು ಮೊದಲು ತಿಳ್ಕೋಬೇಕು. ಉತ್ತಮ ಕ್ವಾಲಿಟಿಯ ಗಿಡಗಳ ಖರೀದಿ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಕನಿಷ್ಠ 5 ಅಥವಾ 6 ತಿಂಗಳು ಆಗಿರಬೇಕು ಕಸಿ ಮಾಡಿದ ಗಿಡಗಳು. ಅಷ್ಟು ಪ್ರಾಯದ ಗಿಡಗಳನ್ನೇ ಪರ್ಚೇಸ್ ಮಾಡಬೇಕು ರೈತರು. ಮತ್ತು ನರ್ಸರಿ, ಸರ್ಕಾರಿ ನರ್ಸರಿ ಆಗಿರ್ಬೋದು, ಉದಾಹರಣೆ ನಮ್ಮ ಗೇರು ಸಂಶೋಧನಾ ನಿರ್ದೇಶನ ನರ್ಸರಿ, ರೈತರಂತೂ ನಮ್ಮ ನರ್ಸರಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳು ತುಂಬಾ ಎಕ್ಸಲೆಂಟ್ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಯಾವುದೇ ರೈತರು ಬಂದರೂ ನಾವು ಬೇರೆ ಕಡೆ ನೀವು ಸಿಗ್ತದೆ ಅಂತ ಹೇಳಿದ್ರು ಅವರು ನಮ್ಮಲ್ಲೇ ಬರ್ತಾರೆ. ಯಾಕಂದರೆ ನಮ್ಮ ಗಿಡಗಳ ಕ್ವಾಲಿಟಿ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಕೆಲವು ಪ್ರೈವೇಟ್ ನರ್ಸರೀಸ್ ಇದೆ ಅವರಲ್ಲೂ ನಮ್ಮಲ್ಲಿ ನಾವೆಲ್ಲ ದೇಶದ ಎಲ್ಲ ಭಾಗಗಳಿಗೆ ನಾವು ಸಪ್ಲೈ ಮಾಡಲಿಕ್ಕೆ ಪೂರೈಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಅವಾಗ ರೈತರು ನಮ್ಮಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ಬೇರೆಯವ್ರ ಕಡೆ ಕೊಂಡೋಗಲೇಬೇಕಾದ ಅನಿವಾರ್ಯ ಬರ್ತದೆ. ಅವಾಗ ಕೊಂಡೋಗ್ತಾರೆ, ಕೆಲವು ಗಿಡಗಳು ಸಾಯ್ತದೆ, ಅವಾಗ ಬರ್ತಾರೆ, ಮತ್ತೆ ಬರ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಯಾವಾಗ ಸಿಗ್ತದೆ ಅವಾಗ ಬರ್ತಾರೆ ಕೊಡ್ತೇವೆ. ಮತ್ತು ಈ ಗಿಡಗಳು ನೆಡುವ ಕ್ರಮದಲ್ಲಿ 2 ರೀತಿಯ ಸ್ಪೇಸಿಂಗನ್ನು ಬಳಸ್ಬೋದು, ನಾರ್ಮಲ್ ಡೆನ್ಸಿಟಿ, ಹೈ ಡೆನ್ಸಿಟಿ ಅಂತೇಳಿ. ನಾರ್ಮಲ್ ಡೆನ್ಸಿಟಿ ಅಂದರೆ 25 ಫೀಟ್ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರ ಅಂದರೆ 7.5 ಮೀಟರ್ 7.5 ಮೀಟರ್ ಅಥವಾ 8 ಮೀಟರ್ by 8 ಮೀಟರ್, ಇದು ನಾರ್ಮಲ್ ಡೆನ್ಸಿಟಿ ನಾವು ಹೇಳೋದು. ಯಾವುದೇ ತಳಿಯನ್ನು ಈ ಪದ್ಧತಿಯಲ್ಲಿ ಬೆಳೆಸ್ಬೋದು, ನಾರ್ಮಲ್ ಡೆನ್ಸಿಟಿಯಲ್ಲಿ ಪದ್ಧತಿಯಲ್ಲಿ. ಇದು ತುಂಬ ಒಳ್ಳೆಯ ಪದ್ಧತಿ. ಕೆಲವರು 10 ಮೀಟರ್ ಬೆಳೆ ಹಾಕ್ಕೊಂಡು ಬೆಳೀತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ಹೈ ಡೆನ್ಸಿಟಿ ಪದ್ಧತಿ ಅಂತರ, ಅದು 4 ಮೀಟರ್ 4 ಬೈ 4 ಮೀಟರ್ ಅಥವಾ 5 ಬೈ 5 ಮೀಟರ್ ಈ ಪದ್ಧತಿಗಳಲ್ಲಿ ಬೆಳಿಬಹುದು. ಆದರೆ ಆ ಪದ್ಧತಿಗೆ ನಾವು ಶಿಫಾರಸು ಮಾಡೋದು ಕೆಲವು ತಳಿಗಳು. ಉದಾಹರಣೆಗೆ VRI3 ಅಂತ ತಮಿಳುನಾಡಿನಿಂದ ಬಿಡುಗಡೆಗೊಳಿಸಿರ್ತಕ್ಕಂಥ ತಳಿ VRI3 ನಮ್ಮ ಪ್ರದೇಶದಲ್ಲಿ ಕೂಡ ಇದೆ. ಇದು ತುಂಬ ದೇಶದ ನಾನಾ ಭಾಗಗಳಲ್ಲಿ ತಳಿ ಆಲ್ರೆಡಿ ಪರಿಚಯವಾಗಿದೆ ತುಂಬ ಸಮಯದಿಂದ. ಈ ತಳಿ 7 ಗ್ರಾಂ ಬೀಜದ ತೂಕ ಹೊಂದಿರ್ತದೆ. ಆದರೆ ಇದರ ನಾವು ಐಡೆನ್ಸಿಟಿಗೆ ಎಂಥ ತಳಿಗಳನ್ನು ಹೇಳ್ತೇವೆ ಅಂತಂದರೆ, ಅದನ್ನು ಕತ್ತರಿಸಿದಾಗ ಹೊಸದಾಗಿ ಗೆಲ್ಲುಗಳು ಏನು ಬರ್ತದೆ ಅದು ಹೂ ಬಿಡಬೇಕು ಮತ್ತು ಬೀಜ ಕಟ್ಟಬೇಕು. ಸೊ ಅಂಥ ತಳಿಗಳನ್ನ ಮಾತ್ರ ಹೇಳ್ತದೆ. ಅದಕ್ಕೆ VRI3 ಇದು ಸೂಕ್ತ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ನೇತ್ರಗಂಗಾ ಎನ್ನುವ ತಳಿ, ದೊಡ್ಡ ಬೀಜ ತಳಿ ಇದೆ, ಅದು ಸಹ ಸ್ವಲ್ಪ ಸ್ಪಂದಿಸ್ತದೆ ಪ್ರೂನಿಂಗಿಗೆ. ಅದರ ಜೊತೆಗೆ ಇನ್ನೊಂದು ಲೇಟೆಸ್ಟಾಗಿ ಕಳೆದ 2 ವರ್ಷ ಹಿಂದೆ ವೆಸ್ಟ್ ಬೆಂಗಾಲ್ನಿಂದ ಪಶ್ಚಿಮ ಬಂಗಾಳದವರು ಬಿಧಾನ್ ಬೋನ್ಸಾಯಿ ಕಾಜು ಅಂತ ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸಣ್ಣ ಬೀಜದ ತಳಿ, ಆದರೆ ಪ್ರೂನಿಂಗ್ ಮಾಡಿದಾಗ ಈ VRI3 ರೀತಿಯ ಉಪಯೋಗಗಳನ್ನು ಕೊಡ್ತದೆ. ಮತ್ತು ಇನ್ನೊಂದು ತಳಿ ಐಡೆನ್ಸಿಟಿಯಲ್ಲಿ ವಾಮನ, ನೇತ್ರ ವಾಮನ. ಸೊ ಇಷ್ಟು ತಳಿಗಳನ್ನು ಮಾತ್ರ ಐಡೆನ್ಸಿಟಿಯಲ್ಲಿ ರೈತರು ಬೆಳ್ಕೋಬಹುದು. ಆದರೆ ಕೆಲವು ರೈತರು, ಇಲ್ಲ ಸರ್ ನಾನು ದೊಡ್ಡ ಈ ನಾರ್ಮಲ್ ಭಾಸ್ಕರ, ಉಳ್ಳಾಲ 3 ಆಗ್ಬೋದು, ವೆಂಗುರ್ಲಾ 7 ಅಥವಾ ಇನ್ನು ಜಂಬವನ್ನು ಇದೆಲ್ಲದನ್ನು ನಾನು ಐಡೆನ್ಸಿಟಿಯಲ್ಲಿ ಬೆಳಿತೀನಿ ಸರ್ ಅಂತ ಹೇಳ್ತಾರೆ. ಅವರಿಗೆ ನಾವು ಒಂದು ಕಂಡೀಷನ್ ಹಾಕ್ತೇವೆ, ಬೆಳೀರಿ ನೀವು ಬೇಡ ಅನ್ನೋದಿಲ್ಲ, 4 ಬೈ 4 ಮೀಟರ್ ಅಥವಾ 5 ಬೈ ಮೀಟರ್ನ 5 ಬೈ ಹಾಕಿ. ಆದರೆ ಒಂದು ಕಂಡೀಷನ್, ಏನು, 8 ವರ್ಷ ಆದಮೇಲೆ ಅಥವಾ 9 ವರ್ಷ ಆದಮೇಲೆ ಅಥವಾ 7 ವರ್ಷ ಆದಮೇಲೆ ಏನಾಗುತ್ತೆ, ಪ್ರತಿಯೊಂದು ಗಿಡ ಒಂದಕ್ಕೊಂದು ಏನು ಹತ್ತಿರ ಇರ್ತದೆ 4 ಮೀಟ್ರ್, ಅದು ಗೆಲ್ಲುಗಳೆಲ್ಲ ತಾಕ್ತದೆ ಬ್ರಾಂಚಸ್. ಆವಾಗ ನಾವು ಹೇಳ್ತೀವಿ ಪ್ರತಿಯೊಂದು ಮಧ್ಯದ ಒಂದು ಗಿಡವನ್ನು ತೆಗಿಬೇಕು ಅಷ್ಟು ಸಮಯ ಆದಮೇಲೆ. ಅಷ್ಟು ಮಾಡ್ತೀರಾ ಅಂತಂದರೆ ನೀವು ಬೆಳೀರಿ. ಕೆಲವರು ಒಪ್ಕೊಂಡು ಹೋಗ್ತಾರೆ, ಅವರಿಗೆ 4-5 ವರ್ಷಕ್ಕೆ ಅದು ಅನುಭವಕ್ಕೆ ಬಂದುಬಿಡ್ತದೆ, ಆವಾಗ ನಾನು ತೆಗಿಬೇಕೋ ಬೇಡೋ ತೆಗಿಬೇಕೋ ಬೇಡೋ ಅಂತ ಒಂದು ಗೊಂದಲದಲ್ಲಿ ಯೋಚನೆಲಿರ್ತಾರೆ ಅವ್ರಿಗೆ. ಯಾಕಂದರೆ ಗಿಡ ನೆಟ್ಟಿರ್ತಾರೆ, ತೆಗಿಲಿಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ಒಂದು 2-3 ವರ್ಷ ನಂತರ, 7-8 ವರ್ಷ ಆದಮೇಲೆ ಬೇರೆ ಅವರಿಗೆ ದಾರಿನೇ ಇಲ್ಲ, ತೆಗೆದೇ ಬಿಡ್ತಾರೆ ಅವಾಗ. ಯಾಕಂದರೆ ಅದು ಗಾಳಿ ಬೆಳಕು ಆಡೋದಿಲ್ಲ, ಆವಾಗ ತೆಗಿತಾರೆ. ಅದು ಐಡೆನ್ಸಿಟಿ ಸಿಸ್ಟಮಲ್ಲಿ ಬೆಳೀಲಿಕ್ಕೆ ಅದು ಕಂಡೀಷನ್ನು ಎಲ್ಲ ತಳಿಗಳನ್ನು. ಅಂದರೆ ಒಂದು ನಿರ್ದಿಷ್ಟ ಅಂತರವನ್ನು ಕಾಪಾಡಬೇಕು ಗಿಡಗಳ ನಡುವೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ಅವುಗಳ ಪೋಷಕಾಂಶಗಳನ್ನು ಹೇಗೆ ಅವುಗಳಿಗೆ ಕೊಡಬೇಕು, ನೀರುಣಿಸುವ ವಿಧಾನ ಇತ್ಯಾದಿ ಬಗ್ಗೆ? ಈಗ ಗಿಡಗಳನ್ನು ನೆಡಬೇಕಂದ್ರೆ 3 ಫೀಟ್ ಆಳದಲ್ಲಿ ಹೊಂಡ ತೆಗೆದುಬಿಟ್ಟು ಗಿಡಗಳನ್ನು ನೆಡಬೇಕು. ಗಿಡ ನೆಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕಬೇಕು ಬುಡದಲ್ಲಿ. ಸೊಪ್ಪು ಹಾಕಿ ಮತ್ತು ಒಂದು ಕೋಲು ಪಕ್ಕದಲ್ಲಿ, ಗಿಡದ ಪಕ್ಕದಲ್ಲಿ ಒಂದು ಕೋಲನ್ನು ಊರಿ ಅದು ಕೋಲು ಮತ್ತು ನಮ್ಮ ಗಿಡಕ್ಕೆ ಒಂದು ಅಂಕೆ 8 ಅದರ ಆಕಾರದಲ್ಲಿ ಅದಕ್ಕೆ ಕಟ್ಟಿ ಗಿಡ ಒಂದಕ್ಕೊಂದು ಗಿಡ ಮತ್ತು ಕೋಲು ನಡುವೆ ಅಂತರ ಕಾಪಾಡಿಕೊಂಡು ಅದನ್ನು ಕಟ್ಟಬೇಕು. ಅದು ಗಾಳಿಗೆ ಅಥವಾ ಮಳೆಗೆ ಬೀಳದಾಗೆ ನೋಡ್ಕೊಳ್ಳಿಕ್ಕೆ ಹಾಗೆ ಮಾಡಬೇಕು. ನಂತರ ಗಿಡ ಒಂದು 6 ತಿಂಗಳು ನೀವು ಚೆನ್ನಾಗಿ ನೆಟ್ಟು ಮಳೆಗಾಲದಲ್ಲಿ ನೆಡಬೇಕು. ಈ ಕರಾವಳಿ ಭಾಗದಲ್ಲಿ ಆದರೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನೆಡಬೇಕು. ಉದಾಹರಣೆಗೆ ಆಗಸ್ಟ್ ಸೆಪ್ಟೆಂಬರ್, ಕೆಲವರು ಆಗಸ್ಟಲ್ಲಿ ನೆಡ್ತಾರೆ, ಆಗಸ್ಟಲ್ಲಿ ನೆಡೋದು ಒಳ್ಳೆಯದು. ಜೂನ್ ಜುಲೈಯಲ್ಲಿ ನೆಟ್ಟರೆ ಮಳೆ ಜಾಸ್ತಿ ಇರುವಾಗ ನೆಡಬಾರ್ದು, ಮಳೆ ಅತಿ ಹೆಚ್ಚು ಇರುತ್ತೆ, ಆವಾಗ ನೀರು ಜಾಸ್ತಿ ನಿಲ್ತದೆ ಹೊಂಡದಲ್ಲಿ. ಆವಾಗ ನೀರು ಹೊಂಡದಲ್ಲಿ ಜಾಸ್ತಿ ನಿಲ್ಲದೆ ಇರೋ ಥರ ನೋಡ್ಕೊಂಡ್ರೆ ತೊಂದರೆ ಇಲ್ಲ. ಕೆಲವು ಕಡೆ ಏನಾಗಿರುತ್ತೆ, ನೀರು ಜಾಸ್ತಿ ನಿಂತರೆ ಬೇರುಗಳು ಉಸಿರುಗಟ್ಟಿ ಗಿಡ ಸತ್ತೋಗ್ತದೆ. ಸೊ ಹಾಗಾಗಿ ಮಳೆ ಕಡಿಮೆ ಆಗುವಾಗ ಅಥವಾ ಇಳಿಜಾರು ಪ್ರದೇಶದಲ್ಲಿ ನೀರು ನಿಲ್ಲದಾಗೆ ನೋಡಿಕೊಂಡು ಗಿಡಗಳನ್ನು ನೆಡ್ಬೋದು. ಮತ್ತು ಪೋಷಕಾಂಶಗಳನ್ನು ಕೊಡೋದೇನೆಂದರೆ, ನಮಗೆ ಪ್ರತಿ ವರ್ಷದ ಪ್ರಾಯದ ಮೇಲೆ, ಗಿಡದ ಪ್ರಾಯದ ಮೇಲೆ ಪೋಷಕಾಂಶಗಳನ್ನು ಕೊಡ್ಬೋದು. ನಮ್ಮ ಒಂದು ಟೇಬಲ್ ಅಥವಾ ಕೋಷ್ಟಕ ನಾವು ಅದನ್ನು ರೆಕಮೆಂಡ್, ಫರ್ಟಿಲೈಸರ್ಸ್ ಗೊಬ್ಬರಗಳ ಒಂದು ಪ್ರತಿ ವರ್ಷ ಎಷ್ಟೆಷ್ಟು ಕೊಡಬೇಕು ಅನ್ನೊಂದು ಗಿಡಕ್ಕೆ ಅಂತೇಳಿ ನಮ್ಮಲ್ಲಿ ಇದೆ, ಪಟ್ಟಿ ಇದೆ. ಆ ಪಟ್ಟಿಯನ್ನು ನೀವು ರೈತರು ಅನುಸರಿಸಿದರೆ ಸಾಕು. ಗೊಬ್ಬರ ಕೊಡುವ ಸಮಯ ಮೊದಲನೇ ವರ್ಷದಲ್ಲಿ, ನೀವು ಆಗಸ್ಟಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದಾಗ ತೇವ ಇರುವ ಸಮಯದಲ್ಲಿ ಗಿಡದ ಸುತ್ತ ಒಂದು ವೃತ್ತಾಕಾರದ ಸಣ್ಣ ಕಣಿ ಮಾಡಿ ಮಣ್ಣನ್ನು ತೆಗೆದುಬಿಟ್ಟು ಆ ಕಣಿಯಲ್ಲಿ ಗೊಬ್ಬರಗಳ ಮಿಶ್ರಣವನ್ನು ಅದರಲ್ಲಿ ಹಾಕಿ ಹೇಗೆ ಮಣ್ಣನ್ನು ಮುಚ್ಚಿ ಹಾಗೆ ಬಿಡಬೇಕು. ಅದು ಗಿಡ ಬೆಳೆದ ಪ್ರಾಯ ಜಾಸ್ತಿ ಆಗ್ತಾ ಇಂತಲ್ಲ, ಆ ಕಣಿಯನ್ನು ಸ್ವಲ್ಪ ಸ್ವಲ್ಪ ದೂರ ಹೋಗ್ತದೆ, ಗೇರು ಗಳಿಯಿಂದ ಅಂದರೆ ಗಿಡದ ಬುಡದಿಂದ ಸ್ವಲ್ಪ ದೂರ ಹೋಗ್ತದೆ. 1/2 ಮೀಟರು, 3/4 ಮೀಟರು, 1.5 ಮೀಟರು ಹಾಗೆ ಪ್ರಾಯದ ಪ್ರಕಾರ ಅದನ್ನು ಅನುಸರಿಸಬೇಕು. ಗೊಬ್ಬರ ಕೊಡುವಾಗ ನೀರು, ಗೇರುವಿಗೆ ಹೆಚ್ಚಿನ ನೀರು ಕೊಡುವ ಅಗತ್ಯ ಇಲ್ಲ, ಇದು ಮಳೆಗೆ ಬರ್ತಕ್ಕಂಥದ್ದು. ಇಲ್ಲಿ ನೀರನ್ನು ನಾವು ಕೊಡುವ ಒಂದು ರೆಕಮೆಂಡೇಷನ್ ಮಾಡ್ತೇವೆ ಯಾವಾಗಪ್ಪ ಅಂತಂದರೆ, ಗಿಡ ಚೆನ್ನಾಗಿ ಇಳುವರಿ ಕೊಡುವ ಸಮಯದಲ್ಲಿ, ಬೇಸಿಗೆಯಲ್ಲಿ, ಎಸ್ಪೆಷಲಿ ಬೇಸಿಗೆಯಲ್ಲಿ, ಮಾರ್ಚ್ ಏಪ್ರಿಲ್ ಆ ಸಮಯದಲ್ಲಿ, ಫೆಬ್ರವರಿ ಕೆಲವು ಸಲ ಬಿಸಿಲು ಜಾಸ್ತಿ ಇದ್ದರೆ ಆ ಟೈಮಲ್ಲಿ 15 ದಿವಸ ಅಥವಾ ವಾರಕ್ಕೆ ಒಮ್ಮೊಮ್ಮೆ ಸಾಕು, 20 ಲೀಟರ್ ಒಂದು ಮರಕ್ಕೆ ಕೊಟ್ಟರೆ ಸಾಕು. ಆಗ ಏನಾಗುತ್ತೆ, ಇಳುವರಿ, ಬೀಜದ ಇಳುವರಿ ಹೆಚ್ಚಾಗ್ತದೆ, ಕೆಲವು ಸರಿ ಡಬಲ್ ಆಗಿರೋ ಉದಾಹರಣೆಗಳುಂಟು. ಇದು ನೀರು ಕೊಡಬೇಕು. ಇದು ನೀರಿನ ಸೋರ್ಸ್ ಇದ್ದರೆ, ಇರಿಗೇಷನ್ ಸೋರ್ಸ್ ಇಸ್ ದೇರ್ ಅವರಿಗೆ, ರೈತರಿಗೆ ಇತ್ತಂದರೆ ಕೊಡಿ, ಇಲ್ಲಾಂದರೆ ಇಲ್ಲ. ಇದಕ್ಕೆ ರೆಕಮೆಂಡೆಡ್ ಡ್ರಿಪ್ ಇರಿಗೇಷನ್, ಅದು ಗೇರಿಗೆ ಅದು ಬೇರುಗೆನೆ ನೀರು ಹೋಗೋಂಥ ಸಿಸ್ಟಮ್. ಒಳ್ಳೆಯದು ಸರ್. ಈ ಹೊಸ ತಳಿಗಳು ಎಷ್ಟು ಸಮಯದಲ್ಲಿ ಬೀಜ ಬಿಡ್ತದೆ, ಅಥವಾ ನಾವು ಅವುಗಳ ಇಳುವರಿಯನ್ನು ಎಷ್ಟು ಸಮಯದ ನಂತರ ತಗೊಳ್ಬೋದು, 1-10 ವರ್ಷ ಈ ಥರ? ನಮ್ಮ ಈ ಹೊಸ ತಳಿಗಳು, ಹೊಸ ತಳಿಯಾದ ನೇತ್ರಗಂಗಾ ನಮ್ಮ ಸಂಸ್ಥೆಯಲ್ಲಿ 2ನೇ ವರ್ಷಕ್ಕೇ ಬೀಜ ಬಿಟ್ಟಿದೆ. ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಸುಮಾರು ಪ್ರದೇಶಗಳಲ್ಲಿ ಈ ತಳಿ 2ನೇ ವರ್ಷದಲ್ಲಿನೇ ಬೀಜವನ್ನು ಬಿಟ್ಟಿದೆ, ನೇತ್ರಗಂಗಾ ಎನ್ನುವ ತಳಿ. ಈ ಇನ್ನು ಬಾಕಿ ತಳಿಗಳು 3 ವರ್ಷ 3ನೇ ವರ್ಷದಲ್ಲಿ ಬರ್ತದೆ. 3ನೇ ವರ್ಷದಲ್ಲಿ ನಮಗೆ 1/2 ಕೆಜಿ ಅಥವಾ 1/2 ಕೆಜಿಗಿಂತ ಕಡಿಮೆ ಒಂದು ಗಿಡಕ್ಕೆ ಬರ್ತದೆ. 3 ವರ್ಷ ಬೇಕೇ ಬೇಕು ಗೇರು. ಎಲ್ಲ ಸಾಮಾನ್ಯವಾಗಿ ಗೇರು ತಳಿಗಳು 3ನೇ ವರ್ಷಕ್ಕೇ ಕೊಡೋದು. ಫಲವತ್ತತೆ, ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತು ಅಂತಂದರೆ 2ನೇ ವರ್ಷಕ್ಕೆ ಬರ್ತದೆ. ರೈತರು 2ನೇ ವರ್ಷದಲ್ಲಿ ಗಿಡ ಹೇಗೆ, ಅದರ ಆಕಾರ ಹೇಗಿದೆ, ಜಾಸ್ತಿ ಎಲ್ಲುಗಳಿದೆಯಾ ಅದನ್ನು ನೋಡಿಕೊಂಡು 2ನೇ ವರ್ಷದಲ್ಲಿ ಬೀಜ ಬಂದರೆ ಅದನ್ನು ಬಿಡಬಹುದು, ಅಂದರೆ ಕೊಯ್ಲು ಮಾಡಬಹುದು. ಅಥವಾ ಗಿಡಕ್ಕೆ ಶಕ್ತಿ ಇಲ್ಲ, ಅದು ಜಾಸ್ತಿ ಇಲ್ಲ ಅಂದರೆ ಅದನ್ನು ಏನಂತೀವಿ, ಅದನ್ನು ಹೂ ಬಂದಿದ್ದನ್ನು ಚೂಟಿ ಹಾಕ್ಬೇಕು. 3ನೇ ವರ್ಷದಲ್ಲಿ ಆವಾಗ ಗಿಡ ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡಿರುತ್ತೆ, ಆಗ ಬೀಜ ಆಗಲಿಕ್ಕೆ ಬಿಡಬಹುದು. ಈಗ ಒಂದು 10 ವರ್ಷ ಪ್ರಾಯದ ಮರ ಎಷ್ಟು ಕಿಲೋಗ್ರಾಂ ಇಳುವರಿ ಕೊಡಬಹುದು? ಇದು ತುಂಬ ಕಷ್ಟದ ಪ್ರಶ್ನೆ ಹೇಳಬೇಕಪ್ಪ ಅಂದರೆ, ಯಾಕಂದರೆ ರೈತರು ಹೇಗೆ ಅವರ ಆರೈಕೆ ಮಾಡ್ತಾರೆ ಗಿಡಗಳನ್ನ, ಮಣ್ಣಿನ ಫಲವತ್ತತೆ ಮತ್ತು ಈ ಗೊಬ್ಬರ ಕೊಟ್ಟಿದ್ದಾರ. ಈಗ ಅಡಿಕೆಯ ಬೇರೆ ಬೇರೆ ಬೆಳೆಗಳಿಗಾದರೆ ಗೊಬ್ಬರ ಎಲ್ಲ ಕೊಡ್ತಾರೆ, ಆದರೆ ಗೇರುವಿಗೆ ಮಾತ್ರ ಗೊಬ್ಬರ ಕೆಲವರು ಕೊಡೋದಿಲ್ಲ. ಆವಾಗ ಅದರಿಂದ ಜಾಸ್ತಿ ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಈ ಎಲ್ಲ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅನುಸರಿಸಿದ್ದೇ ಆದರೆ ಡೆಫಿನೆಟ್ಲಿ 8-10 kg ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳು ಭಾಸ್ಕರ 12 kg 15 kg ವೆಂಗುರ್ಲಾ 7 ವೆಂಗುರ್ಲಾ 4 ಅಂತ ಮಹಾರಾಷ್ಟ್ರದ ತಳಿಗಳು 18 kg ವರೆಗೂ ಒಂದು ಮರಕ್ಕೆ ಕೊಡುವ ಅಂದರೆ ಉದಾಹರಣೆಗಳಿದ್ದಾವೆ. ಒಂದು ಅದೇ ಇದು 10 ವರ್ಷದ ಪ್ರಾಯದ ಮರ. ಈಗ ಒಟ್ಟಾಗಿ ಈ ಹೊಸ ತಳಿಗಳ ಬಗ್ಗೆ ತಮ್ಮ ಶಿಫಾರಸು ಏನು ಸರ್? ಒಟ್ಟಾಗಿ ಹೇಳಬೇಕಪ್ಪ ಅಂದರೆ ಹೊಸ ತಳಿಗಳು ರೈತರಿಗೆ ನಿಜವಾಗಲೂ ತುಂಬ ಉಪಯೋಗನೇ, ಲಾಭದಾಯಕನೇ. ಯಾಕೆಂದರೆ ಅವರಿಗೆ ಈ ದೊಡ್ಡ ಬೀಜದ ಗಾತ್ರದ ತಳಿಗಳಾಗಿರೋದ್ರಿಂದ 1 kg ಬೀಜಕ್ಕೆ ಅವರಿಗೆ ಹೆಚ್ಚು ಬೆಲೆ ಸಿಗ್ತದೆ, ಮತ್ತು ಕೂಲಿ ಖರ್ಚು ಕಡಿಮೆ. ಮತ್ತು ಈ ದ್ವಿಪಯೋಗಿ ತಳಿ ಹೇಳಿದೆ, ಅದರಲ್ಲಿ ಹಣ್ಣನ್ನು ಸಹ ಬಳಸ್ಬೋದು, ಬೀಜವನ್ನು ಸಹ ಬಳಸ್ಬೋದು. ಅಂದರೆ ಹೊಸ ತಳಿಗಳ ಕುರಿತಾಗಿ ರೈತರಿಗೆ ಏನು ಹೇಳಿ ಬಯಸ್ತೀರಿ ಸರ್? ತಾವು ಈ ಹೊಸ ತಳಿಗಳು ನಮ್ಮ ಸಂಸ್ಥೆಯಿಂದ ಏನು ಬಿಡುಗಡೆಗೊಳಿಸಿದ್ದೇವೆ, ಎಲ್ಲ ರೈತರು, ಪ್ರತಿಯೊಬ್ಬ ರೈತರು ಹಳೆ ತಳಿಯೊಟ್ಟಿಗೇ ಈ ಹೊಸ ತಳಿಗಳನ್ನು ಬೆಳೆಸಿ ಇವುಗಳ ಒಂದು ಪರ್ಫಾರ್ಮೆನ್ಸ್ ಹೇಗೆ ಇದೆ ಅಂತ ನೀವು ನೋಡಿ, ಅದಕ್ಕೋಸ್ಕರ ನಾವೀಗ DCCD ಸ್ಪಾನ್ಸರ್ ಮಾಡಿರ್ತಕ್ಕಂಥ, ಅಂದರೆ ಅವರು ಬಜೆಟ್ ಕೊಟ್ಟಿರ್ತಕ್ಕಂಥ ಅವರ ಅನುದಾನದಲ್ಲಿ ನಾವು ಕಳೆದ 3 ವರ್ಷದಿಂದ ಡೆಮಾನ್ಸ್ಟ್ರೇಷನ್ಸ್ ಆಫ್ ನ್ಯೂ ವೆರೈಟೀಸ್ ಅಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಈಗ ಆಲ್ರೆಡಿ ಕಳೆದ 2 ವರ್ಷದಲ್ಲಿ 175 ಎಕರೆಯಲ್ಲಿ ಒಬ್ಬೊಬ್ಬ ರೈತನಿಗೆ 1 ಎಕರೆ ಪ್ರದೇಶದಲ್ಲಿ ಈ ಹೊಸ ತಳಿಗಳ ಒಂದು ಪ್ರಾತ್ಯಕ್ಷಿಕೆ. ಉದಾಹರಣೆಗೆ ಪುತ್ತೂರು ತಾಲೂಕಿನಲ್ಲಿ ಯಾವುದೋ ಒಂದು ಉಪ್ಪಿನಂಗಡಿ ಅಂತ ಒಂದು ಏರಿಯಾದಲ್ಲಿ ಒಬ್ಬ ರೈತ 1 ಎಕರೆ ಪ್ರದೇಶದಲ್ಲಿ ಈ 4 ತಳಿಗಳು ಹೊಸ ತಳಿಗಳು ಅಥವಾ 5 ತಳಿಗಳು ಬೆಳೆದೆ ಅಂತಂದರೆ ಅದು ಒಂದು ಮಾದರಿಯಾಗುತ್ತೆ. ಅವನು 3 ವರ್ಷ, ಅವನಿಗೆ ಬೇಕು 3 ವರ್ಷ ಸಮಯ ಬೇಕು, 3 ವರ್ಷ ಏನು 5 ವರ್ಷ ಬೇಕು, ಅದು ಹೇಗೆ ಚೆನ್ನಾಗಿ ಬಿಡ್ತದ, ಬೀಜ ಬರ್ತದ, ಎಲ್ಲ ಹೇಳಿದ ಗುಣಗಳೆಲ್ಲ ಬಂದಿದೆಯಾ ಇಲ್ಲ ಅಂತೇಳಿ. ಆವಾಗ ಪಕ್ಕದ ನೆರೆಹೊರೆಯ ರೈತರು ಈ ರೈತನ ಪ್ರಾತ್ಯಕ್ಷಿಕೆಯ ರೈತನನ್ನು ಬಂದು ನೋಡಿ ಅವರಿಗೆ ಒಂದು ಮನದಟ್ಟಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕಳೆದ 2 ವರ್ಷದಲ್ಲಿ 175 ಎಕರೆಗೆ ಕೊಟ್ಟಿದ್ದೇವೆ. ಈಗ ಈ ವರ್ಷದಲ್ಲಿ ನಾವು ಇನ್ನೂ ಒಂದು ಹೊಸದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರಿಪ್ ಇರಿಗೇಷನ್, ಪ್ರಾತ್ಯಕ್ಷಿಕೆಯಲ್ಲಿ ಡ್ರಿಪ್ ಇರಿಗೇಷನ್, ಡ್ರಿಪ್ಗೆ ಅನುದಾನ ಕೊಡ್ತಾ ಇದ್ದೇವೆ. 1 ಎಕರೆಗೆ 30,000 ರೂಪಾಯಿ ಗಿಡಗಳ ಖರ್ಚು ಮತ್ತು ಡ್ರಿಪ್ ಇರಿಗೇಷನ್ ಪೈಪ್ ಲೈನ್ ಏನು ಖರ್ಚಾಗ್ತದೆ ಅದು ಸೇರಿಬಿಟ್ಟು 1 ಎಕರೆಗೆ ನಾರ್ಮಲ್ ಡೆನ್ಸಿಟಿಯಲ್ಲಿ ಹಾಕಿದರೆ 1 ಎಕರೆಗೆ 30,000 ರೂಪಾಯಿ ಒಬ್ಬ ರೈತನಿಗೆ 1 ಎಕರೆಗೆ ಹನಿ ನೀರಾವರಿ ಒಟ್ಟಿಗೆ ಗೇರು ಗಿಡಗಳನ್ನು ಬೆಳೆಸೋದು. ಹೊಸ ತಳಿಗಳು 2 ಕಂಡೀಷನಲ್ಲಿ ಬೆಳೆಸೋದು, ಒಂದು ನಾರ್ಮಲ್ ಡೆನ್ಸಿಟಿ, ಇನ್ನೊಂದು ಹೈ ಡೆನ್ಸಿಟಿ. ಹೈ ಡೆನ್ಸಿಟಿಗೆ ನಾನು ಆವಾಗೇ ಶಿಫಾರಸು ಮಾಡಿದ ತಳಿಗಳನ್ನೇ ಬೆಳೆಸಬೇಕು. ಅದರ ಗೈಡ್ಲೈನು ರೈತರಿಗೆ ಬೇಕಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಮತ್ತು ಈ ಡ್ರಿಪ್ ಹಾಕುವುದು ಕಡ್ಡಾಯ. ಒಬ್ಬ ರೈತನಿಗೆ 2.5 ಎಕರೆವರೆಗೂ ಅವಕಾಶ ಇದೆ, ಅಂದರೆ ನಾರ್ಮಲ್ ಡೆನ್ಸಿಟಿ ಹಾಕಿದರೆ 75,000 ಅನುದಾನವರೆಗೂ ಸಿಗುತ್ತೆ, ಹೈ ಡೆನ್ಸಿಟಿಲಿ ಹಾಕಿದರೆ 1 ಎಕರೆಗೆ 45,000 ರೂಪಾಯಿ ಸಿಗ್ತದೆ. ಅದು ಅಷ್ಟೇ, ಒಬ್ಬ ರೈತನಿಗೆ 2.5 ಎಕರೆವರೆಗೂ ನಾವು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಈ ಏನು ಸ್ಕೀಮಿನ ಏನು ಉಪಯೋಗವನ್ನು ರೈತರು ಪಡ್ಕೊಳ್ಳಿ, ಈ ಹೊಸ ತಳಿಗಳನ್ನು ಹನಿ ನೀರಾವರಿ ಒಟ್ಟಿಗೆ ಬೆಳೀರಿ, ತಮ್ಮ ಅನುಭವವನ್ನು ಇತರ ರೈತರಿಗೆ ಹಂಚಿಕೊಳ್ಳಿ ಅಂತ ನನ್ನ ಒಂದು ಕಳಕಳಿ. ಸರ್, ಈ ತಳಿಗಳ ಕುರಿತಾಗಿ ನಮ್ಮ ರೈತರು ಏನೇ ಮಾಹಿತಿಗಳನ್ನು ಪಡೆಯಬಹುದು, ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದಾದರೆ ನಿಮ್ಮ ದೂರವಾಣಿ ಸಂಖ್ಯೆ? ರೈತರಿಗೆ ಈ ಹೊಸ ತಳಿಗಳು ಅಥವಾ ಇನ್ನಿತರೆ ಗೇರು ತಳಿಗಳ ಬಗ್ಗೆ ಏನೇ ಸಂಶಯವಿದ್ದರೂ ಅಥವಾ ನಾನು ಈಗ ಹೇಳಿದ ಒಂದು ಸ್ಕೀಮಿನ ಕುರಿತಾಗಿ ಏನೇ ಸಂಶಯ ಇದ್ದರೂ ದಯಮಾಡಿ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ನಂಬರ್ 9916074454. ಮತ್ತೊಮ್ಮೆ ಹೇಳ್ತೇನೆ, ನನ್ನ ಮೊಬೈಲ್ ಸಂಖ್ಯೆ 9916074454. ಒಳ್ಳೆ ಸರ್, ತಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ನೂತನವಾಗಿ ಅಭಿವೃದ್ಧಿಪಡಿಸಲಾದ ನೂತನ ಗೇರು ತಳಿಗಳ ಕುರಿತಾಗಿ ವಿವರವಾದ ಉಪಯುಕ್ತ ಮಾಹಿತಿಗಳನ್ನು ಇದುವರೆಗೆ ನೀಡಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯದ ತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಅವರನ್ನು ಮಾತನಾಡಿಸಿದವರು ಸಾವಿತ್ರಿ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಹಾಗಿದ್ರೆ ಮಿತ್ರರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ.